ಬೆಳೆ ವಿಮಾ ಯೋಜನೆ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಈ ವರ್ಷ 2025-26 ಸಾಲಿಗೆ ಮುಂಗಾರು ಹಂಗಾಮಿನಲ್ಲಿ ಈ ತೋಟಗಾರಿಕೆ ಬೆಳೆಗಳಾದ ಹಸಿರು ಮೆಣಸಿನಕಾಯಿ, ದಾಳಿಂಬೆ, ಮಾವು ಈ ಬೆಳೆಗಳಿಗೆ ವಿಮೆ ಮಾಡಿಸಲು ಸರ್ಕಾರವು ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಅಂತೇಳಿ ಜಾರಿ ಮಾಡ್ತಾ ಇದೆ. ಇದರಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧಿಸೂಚಿತ ಗ್ರಾಮ ಪಂಚಾಯಿತಿಗಳಲ್ಲಿ ಇರುವಂತಹ ರೈತ ಬಾಂಧವರು ಈ ಹಸಿರು ಮೆಣಸಿನಕಾಯಿ ಆಗಲಿ, ಮಾವು ಆಗಲಿ, ದಾಳಿಂಬೆ ಬೆಳೆ ಆಗಲಿ, ಆ ಬೆಳೆಗಳಿಗೆ ವಿಮೆ ಮಾಡಿಸಿಕೊಂಡು ಅವರು ಈ ವಿಮಾ ಯೋಜನೆಯ ಲಾಭವನ್ನು ಪಡೆಯಬಹುದಾಗಿರುತ್ತದೆ. ಇದಕ್ಕೆ ಪ್ರತಿ ಹೆಕ್ಟರ್ಗೆ ವಿಮಾ ಮೊತ್ತ ಕಟ್ಟುವಂತ ಏನು ಇದೆ ಅನ್ನುವಂಥದ್ದು ಮಾಹಿತಿಯನ್ನು ಕೊಡಬೇಕಾಗ್ತಾ ಇರುತ್ತದೆ. ಇದು ಪ್ರೀಮಿಯಂ ಎಷ್ಟು ಕಟ್ಟಬೇಕು ಮತ್ತು ಇಷ್ಟು ಪ್ರೀಮಿಯಂ ಕಟ್ಟಿದರೆ ಏನಾದರೂ ಪ್ರಕೃತಿ ವಿಕೋಪ ಅಥವಾ ಅವಘಡಗಳು ಆದರೆ, ಹೆಚ್ಚಿನ ಮಳೆ ಆದರೆ ಅಥವಾ ಹವಾಮಾನದಲ್ಲಿ ಏರುಪೇರದಿಂದ ಬೆಳೆಗೆ ನಷ್ಟ ಉಂಟಾಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ಅವರಿಗೆ ವಿಮಾ ಕಂತು ಕಟ್ಟಿದಂಥ ರೈತರು ಅವರಿಗೆ ವಿಮಾ ಮೊತ್ತ ಇರ್ತದೆ, ಅದು ಬರ್ತದೆ. ಹಸಿರು ಮೆಣಸಿನಕಾಯಿ ಬೆಳೆಯುವಂಥ ರೈತರು ಪ್ರತಿ ಹೆಕ್ಟರ್ಗೆ 3,550 ರೂಪಾಯಿ ವಿಮಾ ಕಂತನ್ನು ಕಟ್ಟಿದರೆ ಅವರಿಗೆ 71,000 ರೂಪಾಯಿಯ ಇನ್ಶೂರೆನ್ಸ್ ಬರುತ್ತದೆ. ಅದೇ ರೀತಿಯಾಗಿ ದಾಳಿಂಬೆ ಬೆಳೆಗಾರರು 6,350 ರೂಪಾಯಿ ಒಂದು ಹೆಕ್ಟರ್ ದಾಳಿಂಬೆ ಬೆಳೆಗೆ ವಿಮಾ ಕಂತು ಕಟ್ಟಿದರೆ ಅವರಿಗೆ 1,27,000 ರೂಪಾಯಿವರೆಗೆ ಮ್ಯಾಕ್ಸಿಮಮ್ ವಿಮಾ ಕಂತು ಬರುತ್ತದೆ. ಅದೇ ರೀತಿಯಾಗಿ ಮಾವು ಬೆಳೆಗಾರರು 4,000 ರೂಪಾಯಿ ಪ್ರತಿ ಹೆಕ್ಟರಿಗೆ ವಿಮಾ ಕಂತನ್ನು ಅವರು ಕಟ್ಟಿದರೆ ಪ್ರತಿ ಹೆಕ್ಟರಿಗೆ ವಿಮಾ ಮೊತ್ತ ಅವರಿಗೆ 80,000 ರೂಪಾಯಿಯ ಇನ್ಶೂರೆನ್ಸ್ ಇರ್ತದೆ. ಯಾವ ರೀತಿ ನಾವು ಈ ಮನುಷ್ಯರಿಗೆ ಲೈಫ್ ಇನ್ಶೂರೆನ್ಸ್ ನಾವು ಹೆಂಗೆ ಇದು ಮಾಡಿಸ್ಕೊಳ್ತೀವಿ, ಏನಾದರೂ ಅವಘಡಗಳು ಆದರೆ ಅಥವಾ ಜೀವಕ್ಕೆ ಕುತ್ತು ಬಂದು ತೀರಿ ಹೋದರೆ ಅವರಿಗೆ ಅವ್ರ ಮೇಲೆ ಡಿಪೆಂಡ್ ಇರುವಂತಹ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ವಿಮಾ ಮೊತ್ತ ಯಾವ ರೀತಿ ಹೋಗುತ್ತೆ, ಅದೇ ರೀತಿ ಬೆಳೆಗಾರರು ಸಹಿತ ನಮ್ಮ ರೈತ ಬಾಂಧವರು ಮೆಣಸಿನಕಾಯಿ, ಮಾವು ಮತ್ತು ದಾಳಿಂಬೆ ಬೆಳೆಗಾರರು ವಿಮಾ ಕಂತನ್ನು ಕಟ್ಟಿದರೆ ಒಂದು ವೇಳೆ ಏನಾದರೂ ಪ್ರಕೃತಿ ವಿಕೋಪದಿಂದ ಅವರಿಗೆ ನಷ್ಟ ಉಂಟಾದರೆ ಈ ವಿಮಾ ಮತ್ತು ಅವರಿಗೆ ಸಹಾಯಕ್ಕೆ ಬರ್ತದೆ ಅಂತೇಳಿ ನಾನು ಹೇಳ್ತಾ ಇರೋದು. ಹಾಗೇನೆ ಸರ್, ಈಗ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಇತ್ತೀಚೆಗೆ ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಿಗೆ, ಈಗ ಮೆಣಸಿನಕಾಯಿ ಹೇಳಿದ್ರಿ, ಮಾವು ಹೇಳಿದ್ರಿ, ದಾಳಿಂಬೆ ಹೇಳಿದ್ರಿ, ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಬೆಳೆಗಳು ಆಯ್ಕೆ ಆಗಿರ್ತದ ಹೇಗೆ, ಅಥವಾ ತಾಲೂಕುವಾರು ಏನಾದರೂ ಬೆಳೆಗಳು ವ್ಯತ್ಯಾಸ ಆಗಿ ಬೇರೆ ಬೇರೆ ತಾಲೂಕುಗಳಿಗೆ ನಿಗದಿತ ಬೆಳೆಗಳು ಅಧಿಸೂಚನೆಯಲ್ಲಿ ಹೊರಡಿಸಿರ್ತಾರ ಹೇಗೆ? ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಕೆಲವೊಂದು ಅಧಿಸೂಚಿತ ಗ್ರಾಮ ಪಂಚಾಯತಿಗಳು ಇರ್ತವೆ. ಈ ಅಧಿಸೂಚಿತ ಗ್ರಾಮ ಪಂಚಾಯತಿಗಳು ಒಳಗೆ ವ್ಯಾಪ್ತಿಯಲ್ಲಿ ಬರುವಂತಹ ರೈತರು ಅವರು ಈ ಯೋಜನೆಯ ಒಳಗೆ ಅವರು ವ್ಯಾಪ್ತಿಗೆ ಬರುತ್ತಿರ್ತಾರೆ. ಇದನ್ನು ಬಿಟ್ಟು ಬೇರೆ ಕಡೆ ಇರುವಂಥವರು ಬರೋದಿಲ್ಲ ಅಂತೇಳಿ ಈ ಮೂಲಕ ಹೇಳ್ತಾ ಇರೋದು. ಉದಾಹರಣೆಗಾಗಿ ರಾಯಚೂರು ತಾಲೂಕಿನ ಹಸಿರು ಮೆಣಸಿನಕಾಯಿ ಬೆಳೆಗೆ ಎಲ್ಲ ಗ್ರಾಮ ಪಂಚಾಯತಿಗಳು ಒಳಪಡ್ತವೆ. ದಾಳಿಂಬೆ ಬೆಳೆಗೆ ಗಿಲೇಸಗೂರು, ಹಿರಾಪುರ್, ಪೂರ್ತಿಪ್ಲಿ, ಮಾಟ್ಮಾರಿ, ಶಾಖವಾದಿ, ಚಂದ್ರಬಂಡ, ಯಾಪಲ್ದಿನ್ನಿ, ಬಾಯಿದೊಡ್ಡಿ, ಅತ್ಕೂರು, ಮನ್ಸಲಾಪುರು, ದೇವಸ್ಗೂರು, ಯದ್ಲಾಪುರು, ಸಗಮ್ಗುಂಟ, ಜಂಬಲ್ದಿನ್ನಿ, ಬಿಜನ್ಗೆರ, ರಾಯಚೂರು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ದಾಳಿಂಬೆ ಬೆಳೆಗಾರರೆಲ್ಲರೂ ಈ ಯೋಜನೆಗೆ ಒಳಪಟ್ಟಿರ್ತಾರೆ. ಅದೇ ರೀತಿಯ ಮಾವುನಲ್ಲಿ ಸಹಿತ ಗಿಲೇಸಗೂರು, ಹಿರಾಪುರ್, ಬಿಚ್ಚಾಲಿ, ಪೂರ್ತಿಪ್ಲಿ, ಇಡಪ್ನೂರು, ನಾಡಿದಿಗಿಡ್ಡಿ, ಮಲ್ಕಾಪುರ್, ಗಾಣದಾಳ, ತಲ್ಮಾರಿ, ಗುಂಜಳ್ಳಿ, ಮಟ್ಮಾರಿ, ಶಾಖವಾದಿ, ಚಂದ್ರಬಂಡ, ಅಪ್ಪಲ್ದಿನ್ನಿ, ಸಿಂಗ್ನೋಡಿ, ಬಾಯ್ದೊಡ್ಡಿ, ಅತ್ಕೂರು ಈ ರೀತಿಯಾಗಿ ಅನೇಕ ಮಿಟ್ಲಾಪುರರು ಸಹಿತ ರಾಯಚೂರು ತಾಲೂಕಿ ವ್ಯಾಪ್ತಿ ಪಟ್ಟಂತಹ ಗ್ರಾಮ ಪಂಚಾಯತಿಗಳು ಇರ್ತವೆ. ಇದೇ ರೀತಿ ಬೇರೆ ಬೇರೆ ತಾಲೂಕುಗಳಲ್ಲಿ ಸಹಿತ ರೈತರು ಏನಿದೆ ನಮ್ಮ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಗಳಿಗೆ ಹೋಗಿ ನೀವು ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಕಚೇರಿ, ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಮತ್ತು ಬ್ಯಾಂಕ್ನಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಇರುವಂಥ ಬ್ಯಾಂಕ್ ಸಿಬ್ಬಂದಿಗಳಿಗೆ ಅಥವಾ ಮಾಹಿತಿ ಕೇಂದ್ರಗಳಿಗೆ ನೀವು ಭೇಟಿ ಕೊಟ್ಟರೆ ಅಲ್ಲಿ ಏನಿದೆ ನಮ್ಮ ಯಾವ ಬೆಳೆಗೆ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಏನೇನು ಅವಕಾಶಗಳಿದ್ದಾವೆ ಅಂತೇಳಿ ಮಾಹಿತಿ ಕೊಡ್ತಾರೆ. ಅಲ್ಲೇ ಅರ್ಜಿಯನ್ನು ನೀವು ಪಡೆದುಕೊಂಡು ನೀವು 30 ಆಗಸ್ಟ್ ಇದರ ಕೊನೆಯ ದಿನಾಂಕ ಇರ್ತದೆ, ಅದರ ಒಳಗೆ ಏನೈತಿ ನೀವು ಬ್ಯಾಂಕ್ನಲ್ಲಿ ವಿಮಾ ಕಂತನ್ನ ಒಂದು ಅಪ್ಲಿಕೇಶನ್ ಕೊಟ್ಟು ಅದರ ಜೊತೆಗೆ ಆಧಾರ್ ಕಾರ್ಡು ಮತ್ತು ಪಹಣಿ ಪತ್ರ ಇವುಗಳನ್ನು ಒಂದು ಕೊಟ್ಟರೆ ಅಲ್ಲಿ ಏನೈತಿ ನಿಮ್ಮ ಅರ್ಜಿಯನ್ನು ತೆಗೆದುಕೊಳ್ಳುತ್ತಾರೆ. ಅದನ್ನು ನೀವು 30 ತಾರೀಕೊಳಗೆ ಬ್ಯಾಂಕ್ನಲ್ಲಿ ಈ ಹಣವನ್ನು ಜಮಾ ಮಾಡಿದರೆ ಏನೈತಿ ಈ ಯೋಜನೆಯ ಲಾಭವನ್ನು ರೈತರು ಪಡೆಯಬಹುದಾಗಿರ್ತದೆ. ಬೆಳೆದ್ರು ಸರ್ ತಾವು ಹೇಳಿದ್ರಿ ಅಂತಂದ್ರೆ ಜಿಲ್ಲೆಯ ಪೂರ್ತಿ ಎಲ್ಲಾ ತಾಲೂಕುಗಳನ್ನ ಇದು ಒಳಗೊಂಡಿದೆ. ತಮ್ಮ ಬೆಳೆ ಯಾವುದಿದೆ, ಅಧಿಸೂಚಿತ ಬೆಳೆ ತಮ್ಮ ಕ್ಷೇತ್ರದಲ್ಲಿ ಅಥವಾ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ಬೆಳೆ ಬರ್ತದೋ ಇಲ್ಲಮ್ಮಂತಹ ಒಂದು ವಿಚಾರವನ್ನ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಅವ್ರಿಗೆ ಭೇಟಿಯಾದ್ರೆ ಮಾಹಿತಿ ಸಿಗ್ತದೆ. ಈಗ ಮುಖ್ಯವಾಗಿ ರೈತ ಬಾಂಧವರು ಕೆಲವೊಬ್ಬರು ಬೆಳೆ ಸಾಲ ಪಡೆದಿರ್ತಾರೆ, ಬೆಳೆ ಸಾಲ ಪಡೆದಿರೋದಿಲ್ಲ, ಅವ್ರಿಗೇನಾದರೂ ವಿಮಾ ಕಂತು ಹೆಚ್ಚು ಕಡಿಮೆ ಆಗಿರ್ತದೆ ಅಥವಾ ಈ ಸಾಲ ಪಡೆದ ರೈತರು ಅಥವಾ ಸಾಲ ಪಡೆದ ರೈತರಿಗೆ? ಇದರಲ್ಲಿ ಬೆಳೆ ಸಾಲ ಪಡೆದ ಮತ್ತು ಪಡೆಯದ ಯಾವುದೇ ರೈತರಿಗೂ ಸಹಿತ ಈ ಎಲ್ಲ ರೈತರಿಗೂ ಈ ಕಟ್ಟುವ ವಿಮಾ ಕಂತಿನ ಮೊತ್ತ ಏನಿರ್ತದೆ ಸೇಮ್ ಆಗಿರ್ತದೆ, ಅದು ಅದೇ ಒಂದೇ ಇರುತ್ತದೆ, ಅದು ಬೇರೆ ಬೇರೆ ಏನು ಇರೋದಿಲ್ಲ. ಹಸಿರು ಮೆಣಸಿನಕಾಯಿಗೆ 3,500 ರೂಪಾಯಿ, ದಾಳಿಂಬೆಗೆ 6,350 ರೂಪಾಯಿ, ಮಾವಿಗೆ 4,000 ರೂಪಾಯಿ ಈ ಒಂದು ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ ಇದು ಇರುತ್ತದೆ. ಇದನ್ನು ಅವರು ಬ್ಯಾಂಕ್ನಲ್ಲಿ ಹೋಗಿ ಕಟ್ಟಿದರೆ ಅವರಿಗೆ ಈ ಯೋಜನೆಯ ಲಾಭ ಅವರಿಗೆ ಸಿಗ್ತದೆ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ಅಧಿಸೂಚಿತ ಗ್ರಾಮ ಪಂಚಾಯತಿಗಳು ಏನಿದ್ದಾವೆ, ಹಸಿರು ಮೆಣಸಿನಕಾಯಿ ಬೆಳೆ ಬಂದಾಗ ಎಲ್ಲ ಗ್ರಾಮ ಪಂಚಾಯತಿಗಳು, ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿಯೂ ಸಹಿತ ಈ ಯೋಜನೆ ಜಾರಿಯಲ್ಲಿರ್ತದೆ. ಓನ್ಲಿ ಏನಿದೆ, ದಾಳಿಂಬೆ ಮತ್ತು ಮಾವು ಎಲ್ಲಿ ಇದರ ಬೆಳೆ ಜಾಸ್ತಿ ಬೆಳೆಗಾರರು, ದಾಳಿಂಬೆ ಆಗಲಿ ಮಾವು ಬೆಳೆಗಾರರಾಗಲಿ ಜಾಸ್ತಿ ಇದ್ದಾರೋ ಅಂಥ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಮಾತ್ರ ಅವರು ಈ ಯೋಜನೆಗೆ ಅವರು ಒಳಪಟ್ಟಿರ್ತಾರೆ. ಈ ಮಾಹಿತಿಯನ್ನು ನೀವು ನಮ್ಮ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಥವಾ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಸಂಬಂಧಪಟ್ಟಂಥ ಇದರಲ್ಲಿ ಹೋಗಿ ನೀವು ಕೇಳ್ಕೊಂಡ್ರೆ ಅಲ್ಲಿಂದ ಅದು ಮಾಹಿತಿ ಸಿಗ್ತದೆ. ಅದು ತಾವು ವಿಮಾ ಕಂತನ್ನು ಕಟ್ಟಿ ಈ ಯೋಜನೆ ಲಾಭವನ್ನು ಪಡೆಯಬಹುದಾಗಿರ್ತದೆ. ಒಳ್ಳೆಯದು ಸರ್. ಈಗ ತಾವು ಹೇಳಿದ್ರಿ, ಈಗ ನಮ್ಮ ಇಲಾಖೆಯ ಎಲ್ಲ ತಾಲೂಕು ಮಟ್ಟದ ಸಿಬ್ಬಂದಿಗಳನ್ನು ಅಥವಾ ನಮ್ಮ ಕೇಂದ್ರ ಕಚೇರಿ ರಾಯಚೂರಿನ ಉಪನಿರ್ದೇಶಕರ ತಮ್ಮ ಕಚೇರಿಯಲ್ಲಿ ಬಂದರೂ ಕೂಡ ಈ ಒಂದು ಬೆಳೆ ವಿಮೆ ಕುರಿತು ಮಾಹಿತಿ ಸಿಗ್ತದೆ. ರಾಯಚೂರು ಜಿಲ್ಲೆಗೆ 2025-26 ಸಾಲಿನ ಈ ಒಂದು ಬೆಳೆ ವಿಮೆ ಯೋಜನೆಗೆ ಯಾವ ಕಂಪನಿ ಆಯ್ಕೆಯಾಗಿದೆ, ಅವರಿಗೆ ಮಾರ್ಗದರ್ಶನ, ಎಲ್ಲೆಲ್ಲಿ ಅವರು ತಮ್ಮ ಹೆಸರನ್ನು ನೋಂದಾವಣೆ ಮಾಡ್ಕೋಬಹುದು, ಅಥವಾ ಈಗ ಹಳ್ಳಿಗಳಲ್ಲಿ ಬ್ಯಾಂಕ್ಗಳಲ್ಲಿರೋದಿಲ್ಲ, ಕೆಲವೊಬ್ಬರು ಸಾಮಾನ್ಯ ಗ್ರಾಹಕ ಸೇವಾ ಕೇಂದ್ರಗಳು ಇರ್ತದೆ, ಅಲ್ಲೋಗಿ ತಮ್ಮ ಬೆಳೆ ವಿಮೆಯನ್ನು ನೋಂದಾಯಿಸಬಹುದಾ? ಹೇಗೆ? ಈ ವರ್ಷ 25-26 ಸಾಲಿಗೆ ಈ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯ ಟೆಂಡರ್ನಲ್ಲಿ ಆಗಿರತಕ್ಕಂಥ ಒಂದು ಕಂಪನಿ ಅಂತಂದರೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಅನ್ನುವಂಥದ್ದು ಒಂದು ಸಂಸ್ಥೆ ಈ ವರ್ಷ ಅಧಿಸೂಚಿತಗೊಂಡಿರುತ್ತದೆ. ಆ ಕಂಪನಿಯವರಿಗೆ ಈ ವಿಮೆಯ ಕಂತಿನ ಹಣ ಬ್ಯಾಂಕ್ ಮೂಲಕ ಅವರಿಗೆ ಪೂರೈಕೆ ಆಗುತ್ತೆ. ಆದ ನಂತರ ಅವರು ಏನೈತಿ, ಇದು ಮುಂದೆ ಏನಾದರೂ ಪ್ರಕೃತಿ ವಿಕೋಪಗಳು ಮತ್ತು ಇದನ್ನು ಸಂಭವಿಸಿದರೆ ಏನಿದೆ, ಸಂಬಂಧಿತ ರೈತರಿಗೆ ವಿಮಾ ಯೋಜನೆಯ ಈ ಲಾಭವನ್ನು ಅವರು ಕೊಡ್ತಾರೆ. ಜೊತೆಗೆ ಇನ್ನೊಂದು ಮುಖ್ಯ ವಿಷಯ ಅಂತಂದ್ರೆ, ಮುಖ್ಯವಾಗಿ ಈ ವರ್ಷ ಅಥವಾ ಈ ಮುಂಗಾರು ಹಂಗಾಮಿಗೆ ಕೆಲವು ರೈತ ಬಾಂಧವರು ಬಹುವಾರ್ಷಿಕ ಬೆಳೆಗಳನ್ನ ತಮ್ಮ ಕ್ಷೇತ್ರದಲ್ಲಿ ಪ್ಲಾಂಟೇಷನ್ ಮಾಡ್ತಿರ್ತಾರೆ, ಅವರು ಕೂಡ ಈ ಒಂದು ಮರುವಿನ್ಯಾಸಗೊಳಿಸಿದ ಈ ಒಂದು ಬೆಳೆ ವಿಮೆ ಯೋಜನೆಯಲ್ಲಿ ಅವರು ಸೇರ್ಪಡೆ ಆಗ್ಲಿಕ್ಕೆ ಅವಕಾಶ ಇದೆಯಾ? ಈಗ ಹೊಸದಾಗಿ ತೋಟವನ್ನ ನಿರ್ಮಾಣ ಮಾಡಿರ್ತಾರೆ ರೈತ ಬಾಂಧವರು, ಹೊಸದಾಗಿ ಮಾಡಿರ್ತಕ್ಕಂಥ ರೈತರಿಗೂ ಸಹ ಈ ಯೋಜನೆ ಇದ್ದೇ ಇರ್ತದೆ. ಆಮೇಲೆ ಈಗಾಗಲೇ ಈ ಮೆಣಸಿನಕಾಯಿ ಏನು ಬೆಳೆ ಇದೆ ಅದರಲ್ಲಿ ಅಂತೂ ಈ ಕ್ವಶನ್ನ, ಈ ಪ್ರಶ್ನೆ ಉದ್ಭವಿಸುವುದಿಲ್ಲ. ದಾಳಿಂಬೆ ಮತ್ತು ಮಾವು ಬೆಳೆಯನ್ನು ಈಗಾಗಲೇ ಅವರು ಮಾಡಿಕೊಂಡಿದ್ರೆ 3 ವರ್ಷದ ನಂತರ ಅವರು ಇದು ಆಗಿರ್ತದೆ, ಬೆಳೆ ಪ್ರಾರಂಭ ಆಗುತ್ತೆ. ಅವರು ಎಲ್ಲರೂ ಬೆಳೆಯನ್ನು ಪ್ರಾರಂಭ ಮಾಡಿ ಕ್ರಾಪ್ ಸರ್ವೆನಲ್ಲಿ ಅಥವಾ ಅವರ ಪಹಣಿಯಲ್ಲಿ ಮಾವು ಅಥವಾ ದಾಳಿಂಬೆ ಅಂಥೇಳಿ ಬೆಳೆ ನಮೂದಾಗಿದ್ದರೆ ಅವರು ಈಗ ಈ ಬೆಳೆಯ ಲಾಭವನ್ನು ಪಡೆಯಬಹುದಾಗಿರ್ತದೆ. ಅದಲ್ಲದೆ ಇದ್ರೆ ನಮ್ಮ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಒಂದು ದೃಢೀಕರಣವನ್ನು ತೆಗೆದುಕೊಂಡು ನೀವು ಬ್ಯಾಂಕ್ನಲ್ಲಿ ಇದರ ವಿಮಾ ಕಂತನ್ನು ನೀವು ಕಟ್ಟಿದರೆ ಇದಕ್ಕೆ ಈ ಯೋಜನೆಯ ಲಾಭವನ್ನು ಅವರು ಪಡೆಯಬಹುದಾಗಿರ್ತದೆ. ಒಬ್ಬ ರೈತ ಬಾಂಧವರು ಇನ್ನಿತರವ್ರು ಏನ್ ಮಾಡ್ತಾರೆ, ಕಳೆದ ಸಾಲಿನಲ್ಲಿ ತುಂಬಿಟ್ಟಿರ್ತಾರೆ, ಒಂದೆರಡು ವರ್ಷಗಳ ನಂತರ ಸರ್ ನಮ್ಗೆ ವಿಮೆ ಕಂತು ಬಂದಿಲ್ಲ ಅಂತಂದ್ಬಿಡ್ತಾರೆ. ಬೆಳೆ ನಷ್ಟವಾದಾಗ ಅಥವಾ ಬೆಳೆ ಲಾಸ್ ಆದಾಗ ಆ ಒಂದು ತಕ್ಷಣದಲ್ಲಿ ರೈತ ಬಾಂಧವರು ಮಾಹಿತಿಯನ್ನು ಕೊಡಬೇಕಾ? ಹೇಗೆ ಕೆಲವೊಬ್ಬ ರೈತ ಬಾಂಧವರು ಎಷ್ಟೋ ಒಂದು ವರ್ಷಗಳ ನಂತರ, ಅಂದ್ರೆ ಕಳೆದ 2-3 ವರ್ಷಗಳಿಂದ ಆದಂತಹ ಒಂದು ಬೆಳೆ ಹಾನಿಗೆ ಸರ್ ನಮಗೆ ಬರಲಿಲ್ಲ ಎಂಬಂತಹ ಒಂದು ನೋವನ್ನ ಹೇಳ್ತಿರ್ತಾರೆ, ಈಗ ಬೆಳೆ ಹಾನಿಯಾದ ತಕ್ಷಣ ಅವ್ರು ಏನ್ ಮಾಡ್ಬೇಕು? ಬೆಳೆ ಹಾನಿ ಆದ ನಂತರ ಇದು ಆಟೋಮೆಟಿಕ್ ಆಗಿ, ಫಾರ್ ಎಕ್ಸಾಂಪಲ್ ಈಗ ಹಸಿರು ಮೆಣಸಿನಕಾಯಿನಲ್ಲೇನೆ ಮಳೆ ಒಂದು ಕಂಟಿನ್ಯೂಸ್ ಆಗಿ 3 ದಿವಸ ಬಂದರೆ ಅಥವಾ ಟೆಂಪ್ರೇಚರ್ ಕಡಿಮೆ ಇದ್ದರೆ, ಟೆಂಪ್ರೇಚರ್ ಭಾಳ ಕಡಿಮೆ ಇದ್ದು ಇದು ಮಾಯಿಶ್ಚರ್ ಮತ್ತು ಹ್ಯುಮಿಡಿಟಿ ಜಾಸ್ತಿ ಇತ್ತು ಅಂತಂದ್ರೆ ವಾತಾವರಣದಲ್ಲಿ, ಈ ಎಲ್ಲ ಪ್ಯಾರಾಮೀಟರ್ಸ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಮಳೆ ಮಾಪನ ಕೇಂದ್ರದ ಇದರಲ್ಲಿ ಇವು ರೆಕಾರ್ಡ್ ಆಗಿರ್ತವೆ. ಅವು ಎಲ್ಲಾನು ಡೇಟಾ ಏನಿದೆ ನಮ್ಮ ಹೆಡ್ ಆಫೀಸಿಗೆ ಇವು ಇದು ಏನು ಹೋಗಿರ್ತದೆ ಡೇಟಾ, ಅಲ್ಲಿ ಆಟೋಮೆಟಿಕ್ ಆಗಿ ಅದನ್ನ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ನಮೂದಾಗಿದ್ರೆ ಅವು ಎಲಿಜಿಬಲ್ ಆದ್ಕೂಡಲೇ ಅವ್ರಿಗೆ ಆ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ರೈತರಿಗೂ ಸಹಿತ ಅವ್ರು ನೇರವಾಗಿ ಅವರ ಅಕೌಂಟಿಗೆ ಇದರ ವಿಮಾ ಯೋಜನೆಯ ಮೊತ್ತ ಅವರಿಗೆ ಪೂರೈಕೆ ಆಗುತ್ತದೆ. ಇದರಲ್ಲಿ ಯಾವುದೇ ಇದು ಇರೋದಿಲ್ಲ. ಆದರೂ ಸಹಿತ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಅವರು ಕಾಂಟ್ಯಾಕ್ಟ್ ಮಾಡಿ ನೀವು ಇದು ಮಾಡಿದರೆ ಅದರ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ. ಒಳ್ಳೆಯದು ಸರ್. ಜೊತೆಗೆ ಯಾವ ಯಾವ ಸಂದರ್ಭದಲ್ಲಿ ರೈತ ಬಾಂಧವರು ಕೆಲವೊಬ್ಬರು ವಿಮೆಯನ್ನು ಮಾಡಿಸಿರ್ತಾರೆ ಆದರೂ ಕೂಡ ಅವರು ಬರಬೇಕೆಂಬಂತಹ ಒಂದು ವಿಚಾರದಲ್ಲಿರ್ತಾರೆ, ನಾನು ಕಟ್ಟುಬಿಟ್ಟಿದ್ದೀನಿ ನನಗೆ ದುಡ್ಡು ಬರಬೇಕು ಎಂಬಂತಹ ಒಂದು ತಲೆಯಲ್ಲಿ ಇರ್ತದೆ, ಯಾವ ಯಾವ ಸಂದರ್ಭದಲ್ಲಿ ಬೆಳೆ ನಷ್ಟ ಆದಾಗ ಅವರಿಗೆ ಪರಿಹಾರ ಸಿಗಬಹುದು ಈ ಬೆಳೆ ವಿಮೆ ಯೋಜನೆಯಡಿಯಲ್ಲಿ? ತಮಗೆ ಹೇಳಬೇಕು ಅಂತಂದ್ರೆ ಎಲ್ಲಾ ಸಂದರ್ಭದಲ್ಲಿನೂ ಸಹಿತ ಅವರಿಗೆ ಬೆಳೆ ವಿಮೆಯ ಮೊತ್ತ ಬರಬೇಕು ಅಂತ ಹೇಳಿ ಅದರಲ್ಲಿ ಇರೋದಿಲ್ಲ. ಒಂದು ವೇಳೆ ಯಾವಾಗ ಈ ಪ್ರಕೃತಿ ವಿಕೋಪ ಸಂಭವಿಸಿದರೆ ಮಾತ್ರ ಅವಾಗ ಮಾತ್ರ ಅವರಿಗೆ ನಷ್ಟವನ್ನು ಇದು ಭರಿಸಲಿಕ್ಕೆ ಈ ವಿಮೆ ಕಂಪನಿಗಳು ಬರ್ತವೆ. ಯಾವುದೇ ಎಲ್ಲ ಸಾಮಾನ್ಯವಾಗಿದ್ದರೆ ಸಾಮಾನ್ಯ ಬೆಳೆ ಸಿಕ್ಕಿದ್ರೆ ಅವರಿಗೆ ದರ ಮಾರುಕಟ್ಟೆಯಲ್ಲಿ ದರ ಸಿಕ್ಕು ಅವ್ರಿಗೆ ಲಾಭ ಆಗಿತ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಸಿಗೋದಿಲ್ಲ. ಯಾವ ರೀತಿ ಈಗ ನಾವು ಮನುಷ್ಯರು ಏನು ವಿಮೆಯನ್ನ ನಾವು ಕಟ್ಟಿಸ್ಕೊಂಡು ಯಾವಾಗ ಆಕ್ಸಿಡೆಂಟ್ ಆದಾಗ ಮಾತ್ರ ನಮಗೆ ಯಾವ ರೀತಿ ನಮಗೆ ಇದು ಅದರದ್ದು ಪರಿಹಾರ ಸಿಗುತ್ತೋ ಅದೇ ರೀತಿ ಬೆಳೆಗೂ ಸಹಿತ ಬೆಳೆ ನಷ್ಟ ಉಂಟಾದಾಗ ಮಾತ್ರ ಈ ಬೆಳೆಗೆ ಏನದು ಈ ಯೋಜನೆಯ ಲಾಭ ಸಿಗುತ್ತೆ, ಇಲ್ಲಾದ್ರೆ ಸಾಮಾನ್ಯವಾಗಿ ಸಿಗೋದಿಲ್ಲ. ಆದರೂ ಸಹಿತ ನಾವು ರೈತರ ಪರವಾಗಿ ಏನಿದೆ ತೋಟಗಾರಿಕೆ ಇಲಾಖೆ ಈ ಮಳೆ ಜಾಸ್ತಿ ಆದಾಗ ಹವೆಯಲ್ಲಿ ಆರ್ದ್ರತೆ ಜಾಸ್ತಿಯಾಗಿ ಬೆಳೆಗಳಿಗೆ ರೋಗ ರುಜಿನಿ ಬರುವಂತಹ ಕಂಡೀಷನ್ಸು, ಇಲ್ಲಿ ಲೋಕಲ್ ವಾತಾವರಣದಲ್ಲಿ ಏನು ಇದು ಇರುವಂತಹ ಕಂಡೀಷನ್ಸ್ನ ನಾವು ಹಾಕಿ ನಾವು ಇದಕ್ಕೆ ವರದಿ ಮಾಡಿಕೊಂಡಿರ್ತೀವಿ, ಆವಾಗ ಈ ರೈತರಿಗೆ ಉಪಯೋಗ ಆಗುತ್ತೆ. ಎಲ್ಲ ರೈತರಿಗೂ ಆಗಲಿಕ್ಕಿಲ್ಲ, ಒಂದು 50% ರೈತರಿಗೆ ಆಗುವಂಥ ಸಂಭವ ಇರುತ್ತದೆ ಯಾವಾಗ ಪ್ರಕೃತಿ ವಿಕೋಪ ಬೆಳೆ ನಷ್ಟ ಆದಾಗ ಮಾತ್ರ. ಹೇಗೆ ಅನಿಸ್ತಾ ಇದೆ ಸರ್ ತಾವು ಬಂದ ಮೇಲೆ ಈಗ ರಾಯಚೂರು ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಬಹುವಾರ್ಷಿಕ ಬೆಳೆಗಳ ಒಂದು ವಾಲುವಿಕೆ, ರೈತ ಬಾಂಧವರು ಮುಂದೆ ಬರ್ತಿದ್ದಾರೆ, ಪ್ರತಿ ವರ್ಷನೂ ಕೂಡ ಈ ಒಂದು ಬೆಳೆ ವಿಮೆಯನ್ನು ಕಟ್ಟುತ್ತಿದ್ದಾರೆ, ಒಳ್ಳೆಯ ಒಂದು ಲಾಭವನ್ನು ಅಂತಂದ ತಾವು ಹೇಳಿದ ಹಾಗೆ ಕೆಲವೊಂದು ನೈಸರ್ಗಿಕ ವಿಕೋಪಗಳಾಗಿರ್ಬೋದು, ಆಣೆಕಲ್ಲು ಮಳೆ ಆಗಿರ್ಬೋದು, ಅಥವಾ ಇದು ಅನಾಹುತ ಅತಿವೃಷ್ಟಿ ಅನಾವೃಷ್ಟಿ ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಗಾಳಿ ಮಳೆ ಏನೇನೋ ಆಗ್ತಿರ್ತದೆ, ಅಂತಹ ಸಂದರ್ಭದಲ್ಲಿ ಇದರ ಪ್ರಯೋಜನವನ್ನು ಪಡೆದುಕೊಂಡಂತಹ ರೈತ ಬಾಂಧವರು ಕೂಡ ನಮ್ಮಲ್ಲಿ ಸಾಕಷ್ಟು ಇದ್ದಾರೆ. ಕೊನೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಮರುವಿನ್ಯಾಸಗೊಳಿಸಿದ ಹವಾಮಾನ ಬೆಳೆ ವಿಮೆ ಯೋಜನೆ ಕುರಿತು ಗರಿಷ್ಠ ಲಾಭವನ್ನು ನಮ್ಮ ಜಿಲ್ಲೆಯ ರೈತ ಬಾಂಧವರು ಪಡ್ಕೋಬೇಕಪ್ಪ ಅಂತಂದ್ರೆ ತಮ್ಮ ಕಿವಿ ಮಾತು? ಈಗ ಇದರಲ್ಲಿ ಹೇಳಬೇಕು ಅಂತಂದ್ರೆ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಹೇಳಬೇಕು ಅಂತಂದ್ರೆ ಈ ಮೂರು ಬೆಳೆಗಳಿಗೆ ವಿಮಾ ಕಂತು ಕಟ್ಟುವಂತಹ ರೈತರು ಬಹಳ ಕಡಿಮೆ ಜನ ಇದ್ದಾರೆ. ಎಲ್ಲ ಸೇರಿಸಿ ಒಂದು 100, 100, 200, 300 ಇಷ್ಟು ಜನ ಅಷ್ಟೇ ಈ ಯೋಜನೆಗೆ ಒಳಪಡ್ತಾ ಇದ್ದಾರೆ. ಅವರಷ್ಟೇ ಅಪ್ಲಿಕೇಶನ್ ಹಾಕಿ ಇದನ್ನ ವಿಮೆಯನ್ನ ಖರೀದಿ ಮಾಡ್ತಾ ಇರ್ತಾರೆ. ಬಟ್ ದೊಡ್ಡ ಪ್ರಮಾಣದಲ್ಲಿ 1,000, 5,000 ಜನ ಈ ರೀತಿ ಮಾಡುವಂತ ರೈತರು ಇಲ್ಲಿ ನಮ್ಮ ಬರ್ತಾ ಇಲ್ಲ. ಎಸ್ಪೆಷಲಿ ಈ ದಾಳಿಂಬೆ ಬೆಳೆಗಾರರು ಮತ್ತು ಮಾವು ಬೆಳೆಗಾರರು ಏನಿದ್ದಾರೆ, ಪ್ರತಿಯೊಬ್ಬರು ಸಹಿತ ಬೆಳೆ ಸಾಲ ಮಾಡುವಂತ ರೈತರು ವಿಮಾ ಕಂತನ್ನ ಅವರು ಕಟ್ಟಿನೇ ಅದನ್ನ ಇದನ್ನು ಮಾಡಿದ್ರೆ ಅವರಿಗೆ ಸಾಕಷ್ಟು ಲಾಭ ಸಿಗುತ್ತದೆ. ಏನೇ ಪ್ರಕೃತಿ ವಿಕೋಪ ಬಂತು ಅಂತಂದ್ರೆ ಅದರದ ಲಾಭ ಇರ್ತದೆ. ಈಗ ಸರ್ಕಾರ ಏನಿದೆ ಯಾವುದೇ ಯೋಜನೆ ಇದು ಇದ್ರು ಈ ಪ್ರಕೃತಿ ವಿಕೋಪ ಬಂದಾಗ ಕೊಡುವಂತಹ ಪರಿಹಾರ ಏನಿರ್ತದೆ ಕಡಿಮೆ ಇರ್ತದೆ. ಆ ಸಂದರ್ಭದಲ್ಲಿ ನೀವು ವಿಮಾ ಕಂತನ್ನ ಕಟ್ಟಿದ್ರೆ ಏನಿದೆ ವಿಮಾ ಕಂಪನಿಗಳು ತಮ್ಮ ಇದು ಪರಿಹಾರ ಧನವನ್ನ ಒಂದು ವೇಳೆ ಆ ರೈತರು ವಿಮಾ ಕಂತನ್ನ ಕಟ್ಟಿದ್ರೆ ಅವರಿಗೆ ಲಾಭ ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತಾರೆ. ಮಾಡಲಿಲ್ಲ ಅಂತಂದ್ರೆ ತೋಟಗಾರಿಕೆ ಇಲಾಖೆ ಇರ್ತದೆ, ಸರ್ಕಾರ ಇರ್ತದೆ, ಅವ್ರ ಇದಕ್ಕೆ ನೆರವಿಗೆ ಬಂದೇ ಬರ್ತದೆ. ಅದಕ್ಕೆ ನಾನು ಈ ರಾಯಚೂರು ಜಿಲ್ಲೆಯ ರೈತರಿಗೆ, ಮಾವು ಬೆಳೆಗಾರರಿಗೆ, ದಾಳಿಂಬೆ ಬೆಳೆಗಾರರಿಗೆ ಮತ್ತೆ ಹಸಿಮೆಣಸಿನಕಾಯಿ ಬೆಳೆಗಾರರಿಗೆ ವಿಮೆಯನ್ನ ಕಟ್ಟಿ ಇದರ ಲಾಭವನ್ನ ಪಡ್ಕೊಳ್ಳಿಕ್ಕೆ ನಾನು ಬೇಡ್ಕೊಳ್ತೀನಿ. ಜೊತೆಗೆ ಇನ್ನೊಂದು ಏನು ವಿಚಾರ ಏನು ಅಂತಂದ್ರೆ ಈಗ ರೈತ ಬಾಂಧವರು ಬೆಳೆ ವಿಮೆಯನ್ನ ಮಾಡಿಸುವಂತ ಸಂದರ್ಭದಲ್ಲಿ ಬ್ಯಾಂಕಿನ ಅಧಿಕಾರಿಗಳಾಗಿರ್ಬೋದು ಅಥವಾ ಗ್ರಾಹಕ ಸೇವಾ ಸಿಬ್ಬಂದಿಗಳಿಗೆ ತಮ್ಮ ಬೆಳೆ ವಿಮೆಯನ್ನ ಮಾಡುವಂತ ಸಂದರ್ಭದಲ್ಲಿ ಏನೇನು ದಾಖಲೆಗಳನ್ನ ರೈತ ಬಾಂಧವರು ತಗೊಂಡು ಹೋಗಬೇಕಾಗ್ತದೆ? ನೋಡಿ ರೈತರೆ, ಈ ನಮ್ಮ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಹೋಗಿ ಅಲ್ಲಿ ಏನಿದೆ ನಿಗದಿತ ಅರ್ಜಿ ಇರ್ತದೆ ಆ ಅರ್ಜಿಯನ್ನ ತುಂಬಿ ಕೆಳಗೆ ಸೈನ್ ಮಾಡಿ ಅದರ ಜೊತೆಗೆ ಪಾಣಿ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಹಾಗೂ ಅದರ ಜೊತೆಗೆ ಸ್ವಯಂ ಘೋಷಿತ ಬೆಳೆ ವಿವರ ಇರುವಂತಹ ಒಂದು ಸ್ವಯಂ ಘೋಷಿತ ಒಂದು ಬೆಳೆ, ನಾನು ಇದೇ ಬೆಳೆಯನ್ನು ಬೆಳಿತೇನೆ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ಒಂದು ನೀವೇ ಸಹಿ ಮಾಡಿರುವಂಥ ಒಂದು ಘೋಷಣಾ ಪತ್ರವನ್ನು ನೀವು ಈ ದಾಖಲೆಗಳೊಂದಿಗೆ ಕೊಡಬೇಕು. ಕೊಟ್ಟರೆ ಏನೈತಿ, ಅವರು ದುಡ್ಡನ್ನು ನೀವು ನಿಮ್ಮ ಕಡೆಯಿಂದ ಕಟ್ಟಿಸ್ಕೊಂಡು ಏನೈತಿ ಅವರನ್ನು ಅದನ್ನು ನಿಮಗೆ ನೋಂದಣಿ ಮಾಡಿಕೊಳ್ತಾರೆ. ಒಂದು ವೇಳೆ ಬೆಳೆ ಸಾಲ ಮಾಡಿದರೆ, ಈ ಬೆಳೆಗಳಿಗೆ ಬೆಳೆ ಸಾಲ ಮಾಡಿದರೆ ಅದರಲ್ಲಿ ನಿಮಗೆ ಅವರು ಕಟ್ ಮಾಡಿಕೊಂಡೇ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ನೀವು ಒಂದು ವೇಳೆ ಬೆಳೆ ಸಾಲ ಮಾಡಿಲ್ಲ ಅಂತಂದ್ರೂ ಸಹಿತ ನೀವು ನೇರವಾಗಿ ಕ್ಯಾಶನ್ನು ಕಟ್ಟಿ, ಈ ನಾನು ಈಗಾಗಲೇ ಹೇಳಿದೆ ಅಲ್ಲ, ಪಾಣಿ, ಬ್ಯಾಂಕ್ ಪಾಸ್ಬುಕ್ಕು, ಆಧಾರ್ ಕಾರ್ಡು ಮತ್ತು ಸ್ವಯಂ ಘೋಷಿತ ಬೆಳೆ ಇರುವಂಥ ಒಂದು ಘೋಷಣಾ ಪತ್ರವನ್ನು ಕೊಟ್ಟರೆ ಅವರು ಈ ವ್ಯಾಪ್ತಿಯಲ್ಲಿ ಬರುವಂಥ ನೀವು ಏನಿದೆ ಅರ್ಜಿಯನ್ನು ನೋಂದಾಯಿಸ್ಕೊಳ್ತಾರೆ. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಈ ಒಂದು ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವಂತಹ ಮರುವಿನ್ಯಾಸಗೊಳಿಸಿದ ಹವಾಮಾನಾಧಾರಿತ ಬೆಳೆ ವಿಮೆ ಯೋಜನೆ 2025-26 ಕುರಿತು ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ರಿ. ಈ ಒಂದು ಮುಂಗಾರು ಹಂಗಾಮಿಗೆ ಎಲ್ಲ ಒಂದು ಅಧಿಸೂಚಿತ ಬೆಳೆಗಳನ್ನು ಗ್ರಾಮ ಮಟ್ಟದ ಒಂದು ಪಂಚಾಯತಿಗಳ ವ್ಯಾಪ್ತಿಯಲ್ಲಾಗಿರ್ಬೋದು ಅಥವಾ ಎಲ್ಲ ತಾಲೂಕುಗಳಲ್ಲಿ ಆಯ್ಕೆಯಾದಂತಹ ಒಂದು ಬೆಳೆಗಳ ವಿಮೆಯನ್ನು ಕಟ್ಟಲಿಕ್ಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ರೈತ ಬಾಂಧವರು ತಡ ಮಾಡದೆ ತಮ್ಮಲ್ಲಿರುವಂತಹ ಒಂದು ದಾಖಲೆಗಳನ್ನು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಾಗಿರ್ಬೋದು, ಜೊತೆಗೆ ಸಾಮಾನ್ಯ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಹೋಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಕೆಲವೊಂದು ಸಂದರ್ಭಗಳಲ್ಲಿ ಆಗುವಂತಹ ಅನಾಹುತಗಳಿಗೆ ತಮ್ಮ ಬೆಳೆಯನ್ನು ರಕ್ಷಣೆ ಮಾಡಲಿಕ್ಕೆ ಪೂರ್ಣ ಪ್ರಮಾಣದ ಹಣ ಬರೆದಿದ್ದರೂ ಕೂಡ ನಾವು ಒಂದು ಕ್ಷೇತ್ರಕ್ಕೆ ನಾವು ಏನು ವೆಚ್ಚ ಮಾಡದಿರ್ತೀವಿ ಆದಷ್ಟು ನಮಗೆ ಅದರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಈ ಬೆಳೆ ವಿಮೆ ಯೋಜನೆ ಸಾಕಷ್ಟು ಸಹಕಾರಿಯಾಗ್ತದೆ. ಆದ್ದರಿಂದ ರೈತ ಬಾಂಧವರು ಈ ನೈಸರ್ಗಿಕ ವಿಕೋಪ ಕೆಲವೊಂದು ಅವಘಡಗಳಿಂದ ಆಗುವಂತಹ ಹಾನಿಯನ್ನು ತಪ್ಪಿಸಿ ರೈತ ಬಾಂಧವರಿಗೆ ಗರಿಷ್ಠ ಮಟ್ಟದಲ್ಲಿ ಆಗುವಂತಹ ಹಾನಿಯನ್ನು ತಪ್ಪಿಸ್ಲಿಕ್ಕೆ ಈ ಬೆಳೆ ವಿಮೆ ಯೋಜನೆ ಸಾಕಷ್ಟು ರೈತ ಬಾಂಧವರಿಗೆ ವರದಾನ ಆಗ್ತಾ ಇದೆ. ಇದರ ಕಡೆ ರೈತ ಬಾಂಧವರು ಗಮನ ಹರಿಸಬೇಕು. ಮುಖ್ಯವಾಗಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು, ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಭೇಟಿ ನೀಡಿ ಈ ಯೋಜನೆಯ ವ್ಯಾಪ್ತಿ, ಮಹತ್ವ, ಹೇಗೆ ಕಟ್ಟಬೇಕು, ಎಷ್ಟು ವಿಮಾ ಕಂತು ಇರ್ತದೆ, ಯಾವ ಬೆಳೆಗೆ ತಾವು ವಿಮಾ ಕಂತನ್ನು ಕಟ್ಟಬಹುದು ಎಂಬಂತಹ ಒಂದು ವಿಚಾರವನ್ನು ತಿಳಿದುಕೊಂಡು ಬೆಳೆ ವಿಮೆ ವ್ಯಾಪ್ತಿಗೆ ತಾವು ಸೇರ್ಪಡೆಗೊಳ್ಳ್ರಿ. ಮಾಹಿತಿಯನ್ನು ಸುದೀರ್ಘವಾಗಿ ನನ್ನ ಜೊತೆ ಹಂಚಿಕೊಂಡಿದ್ದಕ್ಕೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದಂತಹ ಮೊಹಮ್ಮದ್ ಅಲಿ ಸರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ 2025-26 ಸಾಲಿನ ತೋಟಗಾರಿಕೆ ಇಲಾಖೆಯ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಕುರಿತು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಮೊಹಮ್ಮದ್ ಅಲಿ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅಮರೇಶ್ ಆಶೆಹಾಳ್. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भूले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ಸುರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30-31 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 78-82% ಮತ್ತು ಕನಿಷ್ಠ ಆರ್ದ್ರತೆ 61-63% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 8-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಬೀಜ ಮತ್ತು ಕಾಂಡಕೊಳ ರೋಗದ ನಿರ್ವಹಣೆಗಾಗಿ ರೈತ ಬಾಂಧವರು ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಶೇಂಗಾ ಬೆಳೆಯಲ್ಲಿ ಎಲೆ ಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥನಿನಿಲ್ಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹೆಚ್ಚಿನ ಮಳೆಯಾಗುತ್ತಿರುವ ಕಾರಣ ಹತ್ತಿ ಬೆಳೆಯು ಅಲ್ಲಲ್ಲಿ ಹಸಿಯಾಗಿ ಸೊರಗಲಾರಂಭಿಸಿದ್ದು ಈ ಹತ್ತಿ ಸಸಿನಟೆ ರೋಗವನ್ನು ಹತೋಟಿ ಮಾಡಲು 2 ಗ್ರಾಂ ಕಾರ್ಬನ್ ಡೈಸಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡವನ್ನು ನೆನೆಸಬೇಕು. ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಹತೋಟಿ ಮಾಡಲು 10 ಗ್ರಾಂ ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19-19-19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹೆಚ್ಚಿನ ಮಳೆಯಿಂದಾಗಿ ತೊಗರಿಯಲ್ಲಿ ಕಾಂಡಮಚ್ಚೆ ರೋಗ ಕಂಡುಬರುವ ಸಾಧ್ಯತೆ ಇದ್ದು ಇದರ ಹತೋಟಿಗಾಗಿ 2 ಗ್ರಾಂ ಮೆಟಲಾಕ್ಸಿಕಲ್ MZ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಕಾಂಡದ ಭಾಗದಿಂದ ಬೇಯಿಗೆ ತೊಯ್ಯುವಂತೆ ಸಿಂಪರಣೆಯನ್ನು ಮಾಡಿ. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ಷ್ಟು ಮೇಲ್ಭಾಗದ ಕುಡಿ ಚೀಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲಿಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮ ಮತ್ತು ಸುಡುಮುನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ಪಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಕುರಿಗಳಿಗೆ ಹೆಚ್ಚಾಗಿ ಕಂಡುಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿಸಿಕೊಂಡಿರದಿದ್ದರೆ ತಕ್ಷಣ ಈ ರೋಗದ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ಜಾನುವಾರು ಕೊಟ್ಟಿಗೆಗಳು ಎತ್ತರದ ಸ್ಥಳದಲ್ಲಿರಬೇಕು. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತಿರಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆಯ ತಜ್ಞರನ್ನ ಅಥವಾ ಪರಿಣಿತರನ್ನ ಭೇಟಿಯಾಗಿ ಮಾಹಿತಿಯನ್ನ ಪಡ್ಕೋಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ. ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಹೋಮಿಯೋ ಕೃಷಿ, ಹೋಮಿಯೋ ಕೃಷಿ ಅತಿ ಶೀಘ್ರದಲ್ಲಿ ನಿಮ್ಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದ. Hey! ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:20. ಜನಪದ ಸಂಗೀತ. ದೇವದುರ್ಗ ತಾಲೂಕಿನ ಎರಮರಸ್ ಗ್ರಾಮದ ಬಸವರಾಜ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಮೊದಲಿಗೆ ಪ್ರಕಟಣೆಗಳು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ. ಸಾರ್ವಜನಿಕರೇ ಗಮನಿಸಿ, ನೀವು ಉದ್ಯೋಗ ವ್ಯವಹಾರ ಮಾಡೋದ್ರೊಂದಿಗೆ ಭಾರತದಲ್ಲಿರುವ 156 ವರ್ಷಗಳ ಅನುಭವದೊಂದಿಗೆ ಅತಿದೊಡ್ಡ ವ್ಯಾಪಾರ ಸಂಸ್ಥೆಗಳ ಉನ್ನತ ಅಧಿಕ ಆದಾಯದ ಜೊತೆಗೆ ಟೀಮ್ ಲೀಡರ್ ಆಗಲು ಬಯಸುವವರಿಗೆ ಇದೊಂದು ಉತ್ತಮ ಅವಕಾಶ. ರಾಯಚೂರು ನಗರದಲ್ಲಿ ಇದೇ 24ರಂದು ಪ್ರಮುಖ ಮೋಟಿವೇಟರ್ ಸ್ಪೀಕರ್ ಶ್ರೀ ವಿಶ್ವನಾಥ್ ಅವರ ನಿರ್ದೇಶನದಲ್ಲಿ ನಡೆಯುವ ಬಿಸಿನೆಸ್ ಸೆಮಿನಾರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಬದುಕನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಿರಿ. ನೋಂದಣಿ ಉಚಿತವಾಗಿರುತ್ತದೆ. ಈ ಲೈಫ್ ಚೇಂಜಿಂಗ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಇಂದೇ ಕರೆ ಮಾಡಿ 9535090409 ಅಥವಾ 9393055168. ಇದೇ 24 ಆಗಸ್ಟ್ 2025ರಂದು ರವಿವಾರ ಈಶಾ ಫಂಕ್ಷನ್ ಹಾಲ್, 3ನೇ ಮಹಡಿ, ಮಾಚನೂರು ಸ್ಕ್ವೈರ್, ಗಾಂಧಿ ಚೌಕ್, ಬಸವೇಶ್ವರ ರೋಡ್, ರಾಯಚೂರು. ಹಂಗಮಾಗಿ ಫಿರ್ಮಿ ಲೋಕ ಡಂಗುರ ನಿನ್ನ ಜನ್ಮಕ್ಕ ಅಡ್ಡದ ರೀಡಿ ಬೇಡಲೆ ಮೂರ್ಕ ಅರುವ್ಯಾಕ ಇಲ್ಲ ನಿನ್ನ ಜನ್ಮಕ್ಕ ಅರುವ್ಯಾಕ ಇಲ್ಲ ನಿನ್ನ ಜನ್ಮಕ್ಕ ಅಡ್ಡದ ರೀಡಿ ಬೇಡಲೆ ಮೂರ್ಕ ತಿಳಿದು ತಿಳಿದು ನೀ ಬಿದ್ದಾಕ ಬಂದಿದ್ದಿ ಜನ್ಮಕ್ಕ ತಿಳ್ಕೊಂಡು ನಡೆದರೆ ಸಾರ್ಥಕ ಹುಟ್ಟಿ ಬಂದಿದ್ದಿ ಆತಕ್ಕ ಕಳಿಸಿ ಇಟ್ಟಿದ್ದಿ ಆತಕ್ಕ ಧರ್ಮ ಇಲ್ಲ ನಿನ್ನ ಜನ್ಮಕ್ಕ ಗಳಿಸಿ ಇಟ್ಟಿದ್ದೀಯ ತಕ್ಕ ದಾನ ಧರ್ಮ ಇಲ್ಲ ನಿನ್ನ ಜನ್ಮಕ್ಕ